ಅಸುರರ ಹಿತದಲ್ಲಿ ತಪ್ಪರರಾಗಿರುವ ಮಯನು ಈ ಮೂರು ಪುರಗಳನ್ನು ತಾರಕಾಕ್ಷನೇ ಮೊದಲಾದ ಅಸುರರಿಗೆ ಒಪ್ಪಿಸಿ ಸ್ವತಃ ತಾನು ಅದರಲ್ಲೇ ಪ್ರವೇಶಿಸಿದನು. ಹೀಗೆ ಆ ಮೂರು ಪುರಗಳನ್ನು ಪಡೆದು ಪರಾಕ್ರಮಿಗಳಾದ ತಾರಕಾಸುರನ ಮಕ್ಕಳು ಅವುಗಳಲ್ಲಿ ಪ್ರವಿಷ್ಟರಾಗಿ ಸಮಸ್ತ ಭೋಗಗಳನ್ನು ಅನುಭವಿಸತೊಡಗಿದರು. ಆ ನಗರಗಳು ಕಲ್ಪವೃಕ್ಷಗಳಿಂದ ವ್ಯಾಪ್ತವಾಗಿದ್ದು ಆನೆ ಕುದುರೆಗಳಿಂದ ಸಂಪನ್ನವಾಗಿದ್ದವು. ಅವುಗಳಲ್ಲಿ ಮಣಿಗಳಿಂದ ನಿರ್ಮಿತ ಜಲ್ಲರಿಗಳು ಅಲಂಕೃತ ಅನೇಕ ಭವನಗಳಿದ್ದವು. ಅವು ಪದ್ಮಾರಾಗಗಳಿಂದ ನಿರ್ಮಿತವಾಗಿದ್ದು ಸೂರ್ಯಮಂಡಲದಂತೆ ಹೊಳೆಯುವ ವಿಮಾನಗಳಿಂದ ಕೂಡಿದ್ದು ನಾಲ್ಕು ಕಡೆಗಳಲ್ಲಿಯೂ ಬಾಗಿಲುಗಳಿದ್ದು ಶೋಭಾಮಾನವಾಗಿದ್ದವು. ಕೈಲಾಸ ಶಿಖರದಂತೆ ಎತ್ತರವಾಗಿ ಚಂದ್ರನಂತೆ ಉಜ್ವಲ ದಿವ್ಯ ಪ್ರಾಸಾದಗಳಿಂದ ಹಾಗೂ ಗೋಪುರಗಳಿಂದ ಅವುಗಳು ಅದ್ಭುತವಾಗಿ ಶೋಭಿಸುತ್ತಿದ್ದವು. ಅವು ಅಪ್ಸರಿಯಿಂದ ಗಂಧರ್ವರಿಂದ ಸಿದ್ಧರಿಂದ ಚಾರಣರಿಂದ ನಿಬಿಡವಾಗಿ ತುಂಬಿದ್ದವು. ಪ್ರತಿಯೊಂದು ಭವನದಲ್ಲಿಯೂ ಶಿವಾಲಯ ಹಾಗೂ ಅಗ್ನಿಹೋತ್ರ ಶಾಲೆಗಳು ಪ್ರತಿಷ್ಠಿತವಾಗಿದ್ದವು. ಅವುಗಳಲ್ಲಿ ಶಿವಭಕ್ತಿ ಪಾರಾಯಣ ಶಾಸ್ತ್ರಜ್ಞ ಬ್ರಾಹ್ಮಣರು ಸದಾ ವಾಸಿಸುತ್ತಿದ್ದರು. ಅವು ಕೆರೆ ಬಾವಿ ಸಣ್ಣ ಸಣ್ಣ ಹೊಂಡಗಳಿಂದ ಹಾಗೂ ಗುಂಪು ಗುಂಪಾಗಿ ಸ್ವರ್ಗದಿಂದ ಇಳಿದು ಬಂದಿರುವ ವೃಕ್ಷಗಳಿಂದ ಕೂಡಿದ ಉದ್ಯಾನವನಗಳಿಂದ ಶೋಭಿತವಾಗಿತ್ತು. ದೊಡ್ಡ ದೊಡ್ಡ ನದಿ ನದಗಳಿಂದ ಸಣ್ಣ ಸಣ್ಣ ಜರಿಗಳಿಂದ ಅರಳಿದ ಕಮಲಗಳಿಂದ ಅವುಗಳು ಶೋಭೆಯು ಹೆಚ್ಚಿತು. ಅವುಗಳಲ್ಲಿ ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುವ ಅನೇಕ ಫಲಗಳು ತುಂಬಿದ ವೃಕ್ಷಗಳಿಂದ ನಗರಗಳು ವಿಶೇಷ ಮನೋಹರವಾಗಿ ಕಾಣುತ್ತಿದ್ದವು. ಗುಂಪು ಗುಂಪಾದ ಮದೋನ್ಮತ್ತಿ ಆನೆಗಳಿಂದ ಸುಂದರ ಕುದುರೆಗಳಿಂದ ನಾನಾ ಆಕಾರವುಳ್ಳ ರಥಗಳಿಂದ ಹಾಗೂ ಪಲ್ಲಕ್ಕಿಗಳಿಂದ ಅವು ಅಲಂಕೃತವಾಗಿದ್ದವು. ಅವುಗಳಲ್ಲಿ ಬೇರೆ ಬೇರೆ ಕ್ರೀಡಾಸ್ಥಳಗಳನ್ನು ವೇದಾಧ್ಯಯನದ ಪಾಠಶಾಲೆಗಳನ್ನು ನಿರ್ಮಾಣವಾಗಿದ್ದವು. ಅವು ಪಾಪಿ ಪುರುಷರಿಗೆ ಮನವಾಣಿಗಳಿಗೆ ಅಗೋಚರವಾಗಿದ್ದವು. ಅವನು ಸದಾಚಾರಿ ಪುಣ್ಯಶೀಲರಾದ ಮಹಾತ್ಮರು ಮಾತ್ರ ನೋಡುತ್ತಿದ್ದರು. ಪತಿಸೇವಾ ಪರಾಯಣ ಹಾಗೂ ಕುಲಧರ್ಮದಲ್ಲಿ ಸ್ಥಿರ ಇರುವ ಪತಿವ್ರತ ನಾರಿಯರು ಆ ನಗರಗಳ ಉತ್ತಮ ಸ್ಥಳಗಳನ್ನು ಪವಿತ್ರವಾಗಿಸಿದ್ದರು. ಅವುಗಳಲ್ಲಿ ಮಹಾನುಭಾವನಾದ ಶೂರ ವೀರ ದೈತ್ಯರು ಶ್ರುತಿ ಸ್ಮೃತಿಗಳು ತತ್ವಜ್ಞರು ಹಾಗೂ ಸ್ವಧರ್ಮಪರಾಯಣ ಬ್ರಾಹ್ಮಣರು ತಮ್ಮ ಪತ್ನಿ ಪುತ್ರರೊಂದಿಗೆ ವಾಸಿಸುತ್ತಿದ್ದರು. ಅವುಗಳಲ್ಲಿ ಮಯನಿಂದ ಸುರಕ್ಷಿತವಾದ ಗಂಗುರಾದ ನೀಲಕಮಳಗಳಂತೆ ನೀಲಕೇಶವುಳ್ಳ ಸದೃಢ ಪರಾಕ್ರಮಿ ವೀರರು ತುಂಬಿದ್ದರು. ಅವರೆಲ್ಲರೂ ಸುರಕ್ಷಿತವಾಗಿದ್ದು ಅವರಲ್ಲಿ ಸದಾ ಯುದ್ಧದ ಲಾಲಸೆಗಳು ತುಂಬಿತ್ತು. ಅವರು ದೊಡ್ಡ ದೊಡ್ಡ ಸಮರಗಳನ್ನು ಪ್ರೀತಿಸುತ್ತಿದ್ದರು. ಬ್ರಹ್ಮ ಮತ್ತು ಶಿವರನ್ನು ಪೂಜೆ ಮಾಡುವುದರಿಂದ ಅವರ ಪರಾಕ್ರಮ ವಿಶುದ್ಧವಾಗಿತ್ತು. ಅವರು ಸೂರ್ಯ ಮರುದ್ಗುಣ ಮತ್ತು ಮಹೇಂದ್ರನಂತೆ ಬಲಿಷ್ಠರಾಗಿದ್ದು ದೇವತೆಗಳನ್ನು ಮತಿಸುವವರಾಗಿದ್ದರು. ವೇದ ಶಾಸ್ತ್ರಗಳಲ್ಲಿ ಮತ್ತು ಪುರಾಣಗಳಲ್ಲಿ ವರ್ಣಿಸುವ ಎಲ್ಲ ಧರ್ಮಗಳು ಮತ್ತು ಶಿವನ ಪ್ರೇಮಿ ದೇವತೆಗಳು ಅಲ್ಲಿ ಎಲ್ಲೆಡೆ ವ್ಯಾಪಿಸಿದ್ದರು. ಅಂತಹ ನಗರಗಳಲ್ಲಿ ಪ್ರವೇಶಿಸಿ ಆ ದೈತ್ಯರು ಸದಾ ಶಿವಭಕ್ತಿ ನಿರತರಾಗಿ ಮೂರು ಲೋಕಗಳಲ್ಲಿ ಬಾಧಿಸುತ್ತಾ ವಿಶಾಲ ರಾಜ್ಯವನ್ನು ಅನುಭವಿಸತೊಡಗಿದರು. ಮುನಿಯೇ, ಹೀಗೆ ಅಲ್ಲಿ ವಾಸಿಸುವ ಪುಣ್ಯಾತ್ಮರ ಸುಖ ಹಾಗೂ ಪ್ರೀತಿಪೂರ್ವಕ ಉತ್ತಮ ರಾಜ್ಯಭಾರವನ್ನು ಮಾಡುತ್ತಾ ಬಹಳ ದೀರ್ಘವಾದ ಸಮಯ ಕಳೆದು ಹೋಯಿತು. ಅಧ್ಯಾಯ ಒಂದರ ಮುಕ್ತಾಯ, ಅಧ್ಯಾಯ ಎರಡರ ಆರಂಭ. ತಾರಕಾಪುತ್ರರಿಂದ ಸಂತೃಪ್ತರಾದ ದೇವತೆಗಳು ಬ್ರಹ್ಮದೇವರಲ್ಲಿ ಪ್ರಾರ್ಥಿಸುವುದು, ಬ್ರಹ್ಮದೇವರು ಅವರನ್ನು ಶಿವನ ಬಳಿಗೆ ಕಳಿಸುವುದು ಮತ್ತು ಶಿವನ ಅಪ್ಪಣೆಯಿಂದ ದೇವತೆಗಳು ವಿಷ್ಣುವಿನಲ್ಲಿ ಶರಣಾಗುವುದು. ಸನತ್ಕುಮಾರರು ಹೇಳುತ್ತಾರೆ, ಮಹಾರ್ಷಿಯೇ, ಅನಂತರ ತಾರಕಾಪುತ್ರರ ಪ್ರಭಾವದಿಂದ ದಗ್ಧರಾದ ಇಂದ್ರಾದಿ ದೇವತೆಗಳೆಲ್ಲರೂ ದುಃಖಿತರಾಗಿ ಪರಸ್ಪರ ವಿಚಾರ ವಿನಿಮಯ ಮಾಡಿ ಬ್ರಹ್ಮದೇವರಿಗೆ ಶರಣಾರದು. ಅಲ್ಲಿ ಸಮಸ್ತ ದೇವತೆಗಳು ದೀನರಾಗಿ ಪ್ರೇಮಪೂರ್ವಕ ಪಿತಾಮಹರಿಗೆ ಪ್ರಣಾಮ ಮಾಡಿ ಅವಕಾಶವನ್ನು ನೋಡಿ ಅವನಲ್ಲಿ ತಮ್ಮ ದುಃಖವನ್ನು ತೋಡಿಕೊಂಡರು. ದೇವತೆಗಳು ಹೇಳುತ್ತಾರೆ, ವಿದಾತನೆ, ತ್ರಿಪುರಗಳ ಒಡೆಯರಾದ ತಾರಕ ಪುತ್ರರು ಹಾಗೂ ಮಯಸ್ಸೂರನು ಸಮಸ್ತ ಸ್ವರ್ಗ ವಾಸಿಗಳನ್ನು ಸಂತೃಪ್ತಗೊಳಿಸುವವರು. ಬ್ರಹ್ಮದೇವನೇ, ಇದರಿಂದ ದುಃಖಿತರಾಗಿ ನಾವು ನಿನಗೆ ಶರಣು ಬಂದಿರುವೆವು. ನಾವು ಸುಖವಾಗಿ ಇರುವಂತೆ ನೀನು ಅವರ ವಧೆಯು ಯಾವುದಾದರೂ ಉಪಾಯವನ್ನು ಮಾಡು. ಬ್ರಹ್ಮದೇವರು ಹೇಳಿದರು, ದೇವತೆಗಳಿರಾ, ನೀವು ಆ ದಾನವರಿಂದ ವಿಶೇಷವಾಗಿ ಭಯಪಡಬಾರದು. ನಾನು ಅವರ ವಧೆಯನ್ನು ಉಪಾಯವನ್ನು ಹೇಳುವೆನು. ಭಗವಾನ್ ಶಿವನು ನಿಮ್ಮ ಕಲ್ಯಾಣ ಮಾಡುವನು. ನಾನೇ ಆ ದೈತ್ಯರನ್ನು ಬೆಳೆಸಿರುವೆನು. ಆದ್ದರಿಂದ ನನ್ನ ಕೈಯಿಂದ ಇವರ ವಧೆಯು ಉಚಿತವಲ್ಲ. ಜೊತೆಗೆ ತ್ರಿಪುರಗಳಲ್ಲಿ ಇವರ ಪುಣ್ಯವು ಹೆಚ್ಚಾಗಿರುತ್ತದೆ. ಆದ್ದರಿಂದ ಇಂದ್ರ ಸಹಿತ ಎಲ್ಲ ದೇವತೆಗಳು ಶಿವನಲ್ಲಿ ಪ್ರಾರ್ಥಿಸಲಿ. ಸರ್ವಾಧೀಶನಾದ ಅವನು ಪ್ರಸನ್ನನಾದರೆ ಅವನೇ ನಿಮ್ಮ ಕಾರ್ಯವನ್ನು ಪೂರ್ಣಗೊಳಿಸುವನು. ಸನತ್ ಕುಮಾರರು ಹೇಳುತ್ತಾರೆ, ವ್ಯಾಸರೇ, ಬ್ರಹ್ಮದೇವರ ಈ ಮಾತನ್ನು ಕೇಳಿ ಇಂದ್ರನನ್ನೇ ದೇವತೆಗಳೆಲ್ಲರೂ ದುಃಖಿತವಾಗಿ ವೃಷಭಧ್ವಜ ಶಿವನ ಆಸೀನನಲ್ಲಾಗಿದ್ದಾಗ ಹೋದರು. ಆಗ ಅವರೆಲ್ಲರೂ ಕೈ ಮುಗಿದುಕೊಂಡು ದೇವೇಶ್ವರ ಶಿವನಿಗೆ ಭಕ್ತಿಯಿಂದ ಪ್ರಣಾಮ ಮಾಡಿದರು ಹಾಗೂ ತಲೆಬಾಗಿ ಲೋಕಗಳ ಕಲ್ಯಾಣಕರ್ತ ಶಂಕರನನ್ನು ಸ್ತುತಿಸಿದರು. ಮುನಿಯೇ, ಹೀಗೆ ನಾನಾ ಸ್ತೋತ್ರಗಳಿಂದ ತ್ರಿಶೂಲಧಾರಿ ಪರಮೇಶ್ವರನನ್ನು ಸ್ತುತಿಸಿ ಸ್ವಾರ್ಥ ಸಾಧನೆಯಲ್ಲಿ ನಿಪುಣರಾದ ಇಂದ್ರಾದಿ ದೇವತೆಗಳು ದೀನ ಭಾವದಿಂದ ಕೈಜೋಡಿಸಿ ತಲೆಬಾಗಿ ಪ್ರಸ್ತುತ ಸ್ವಾರ್ಥವನ್ನು ನಿವೇದಿಸಿಕೊಂಡರು. ದೇವತೆಗಳು ಹೇಳಿದುದು, ಮಹಾದೇವನೇ, ತಾರಕನ ಮೂರು ಪುತ್ರರು ಸೇರಿ ಇಂದ್ರಾದಿ ಸಮಸ್ತ ದೇವತೆಗಳನ್ನು ಸೋಲಿಸಿಬಿಟ್ಟರು. ಭಗವಂತನೇ, ಅವರು ಮೂರು ಲೋಕಗಳನ್ನು ಹಾಗೂ ಮುನೀಶ್ವರರನ್ನು ತಮ್ಮ ಅಧೀನದಲ್ಲಿ ವಾಸಿಕೊಂಡಿರುವರು. ಸಮಸ್ತ ಸಿದ್ಧ ಸ್ಥಾನಗಳನ್ನು ಭ್ರಷ್ಟಗೊಳಿಸಿ ಇಡೀ ಜಗತ್ತಿಗೆ ಕಂಟಕಪ್ರಾಯರಾಗಿದ್ದಾರೆ. ಆ ದಾರುಣ ದೈತ್ಯರು ಸಮಸ್ತ ಯಜ್ಞ ಭಾಗಗಳನ್ನು ಸ್ವತಃ ಸ್ವೀಕರಿಸುತ್ತಿರುವರು. ಅವರು ಋಷಿ ಧರ್ಮವನ್ನು ಇಲ್ಲವಾಗಿಸಿ ಅಧರ್ಮವನ್ನು ವಿಸ್ತರಿಸುವರು. ಶಂಕರನೇ, ಆ ತಾರಕಾಪುತ್ರರ ಸಮಸ್ತ ಪ್ರಾಣಿಗಳಿಂದ ನಿಶ್ಚಯವಾಗಿ ಅವೈದ್ಯರಾಗಿದ್ದಾರೆ. ಆದ್ದರಿಂದ ಅವರು ಸ್ವೇಚ್ಛಾನುಸಾರವಾಗಿ ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ. ಪ್ರಭು, ಈ ತ್ರಿಪುರ ನಿವಾಸಿ ದಾರುಣ ದೈತ್ಯರ ಜಗತ್ತನ್ನು ವಿನಾಶ ಮಾಡಿಬಿಡುವ ಮೊದಲೇ ನೀನು ಜಗತ್ತಿನ ರಕ್ಷಣೆಯಾಗುವಂತೆ ನೀತಿಯ ವಿಧಾನ ಮಾಡು. ಸನತ್ ಕುಮಾರರು ಹೇಳುತ್ತಾರೆ, ಮುನಿಯೇ, ಹೀಗೆ ಸ್ವರ್ಗವಾಸಿ ಇಂದ್ರಾದಿ ದೇವತೆಗಳ ಮಾತನ್ನು ಕೇಳಿ ಶಿವನು ಉತ್ತರಿಸಿದನು. ಶಿವನು ಹೇಳಿದನು, ದೇವತೆಗಳಿರ, ಈ ಸಮಯದಲ್ಲಿ ಆ ತ್ರಿಪುರಾಧೀಶರು ಮಹಾನ್ ಪುಣ್ಯ ಕಾರ್ಯಗಳನ್ನು ತೊಡಗಿರುವರು. ಪುಣ್ಯಾತ್ಮನ ಮೇಲೆ ವಿದ್ವಂಸರು ಎಂದಿಗೂ ಪ್ರಹಾರ ಮಾಡಬಾರದೆಂದು ನಿಯಮವಿದೆ. ನಾನು ದೇವತೆಗಳ ಎಲ್ಲ ಮಹಾ ಕಷ್ಟಗಳನ್ನು ಬಲ್ಲೆನು. ಹೀಗಿದ್ದರೂ ಆ ದೈತ್ಯರು ಬಹಳ ಪ್ರಬಲರಾಗಿದ್ದಾರೆ. ಆದ್ದರಿಂದ ದೇವತೆಗಳು ಮತ್ತು ಅಸುರರು ಸೇರಿಯೂ ಅವರನ್ನು ವಧಿಸಲಾರರು. ಆ ತಾರಕಾಪುತ್ರರೆಲ್ಲರೂ ಪುಣ್ಯ ಸಂಪನ್ನರಾಗಿದ್ದಾರೆ. ಆದ್ದರಿಂದ ಆ ಎಲ್ಲಾ ತ್ರಿಪುರವಾಸಿಗಳ ವಧೆಯು ದುಸ್ಸಾಧ್ಯವಾಗಿದೆ, ಅಂದರೆ ಅಸಾಧ್ಯವಾಗಿದೆ. ನಾನು ರಣಕುಶಲನಾಗಿದ್ದರೂ ತಿಳಿದು ನಾನು ಮಿತ್ರ ದ್ರೋಹ ಹೀಗೆ ತಾನೇ ಮಾಡಬಲ್ಲೆನು?